ಈಗ ನಮ್ಮ ಸ್ಟುಡಿಯೋದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಈಗ ಕೇಳಿ, ದೊಡ್ಡಾಟ ಮಹಾಭಾರತ. ಪ್ರಸ್ತುತಪಡಿಸುವವರು ಖಾನಾಪುರ ತಾಲೂಕು ಕುರುವಿನಕೊಪ್ಪದ ದೇವೇಂದ್ರ ಧರ್ಮಗೌಡ ಪಾಟೀಲ್ ಮತ್ತು ಮೇಳದವರು. ಆ ನಮ್ಮ ವೈರಿಗಳಾದ ಕೌರವರು ಎಂಥ ಕುಲನಾಶಕರು, ಎಂಥ ನೀಚರು, ಎಂಥ ಕಲ್ಲು ಮನಸ್ಸಿನ ಕಟುಕರು. ಇಂದು ನಮ್ಮ ಮೇಲೆ ಶ್ರೀಹರಿಯ ಕೃಪೆಯೂ ಇಲ್ಲದಿದ್ದರೆ ನಾವೆಲ್ಲರೂ ಈ ಅರಗಿನ ಮನೆಯಲ್ಲಿ ಸುಟ್ಟು ಸಾಯುತ್ತಿದ್ದೆವು. ಭೂಮಾತೆಯು ನಮ್ಮ ಮರುಗನ್ನು ಕೇಳಿ ತಮ್ಮ ಭೀಮ ಭೂಮಿಯನ್ನು ಒದೆಯಲು. ಅಣ್ಣ, ನಾಲ್ಕು ಕಡೆಯಿಂದ ಭಯಂಕರವಾಗಿ ಉರಿಯುತ್ತಿರುವ ಅರಿಗಿನ ಗೋಡೆಗಳು ಕರಕರಗಿ ಮೇಲೆ ಬೀಳುವುದನ್ನು ಕಂಡು ನನ್ನ ಹೊಟ್ಟೆಯಲ್ಲಿ ಸಂತಾಪ ಸುರಿ ಹತ್ತಿತು. ಇರಲಿ, ಆ ದುಷ್ಟ ಕೌರವನು ಈ ನನ್ನ ಸಿಟ್ಟಿನ ಫಲದಲ್ಲಿ ಸಿಕ್ಕರೆ ಅವನ ಕರುಳುಗಳನ್ನೇ ಕೊರೆ ಕೊರೆದು ತೂರು ತೂರು ಮಾಡಿ ಹೋಗಿವೆನು. ಅಣ್ಣ, ದೈವಯೋಗದಿಂದ ಮತ್ತು ಮುರುಹರನ ಕೃಪೆಯಿಂದ ನಾವು ಪಾರಾಗಿ ಬಂದೆವು. ಇನ್ನು ಮೇಲೆ ಅಪ್ಪಣೆಯನ್ನು ಕೊಡು. ಆ ದುಷ್ಟ ಕೌರವನನ್ನು ಕೊಂದು ಅವನ ವಂಶವನ್ನು ನಿರ್ಮೂಲ ಮಾಡಿ ಬಿಡುವೆನು. ತಿಳಿಯಿತೆ ಅಣ್ಣ? ಮಕ್ಕಳು ಹೇಳುತ್ತೇನೆ, ಕೇಳುವಂತವರಾಗಿರಿ. ಸಂತಾಪವಾಗುತ್ತಿರುವುದು. ಹೇ ಅಣ್ಣ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ನೀವು ಬೆಂಕಿಗೆ ಆಹುತಿ ಆಗುತ್ತಿದ್ದೀರಲ್ಲ. ಆ ನಮ್ಮ ವೈರಿಗಳಾದ ಕೌರವರು ಇಂದು ನಿಮ್ಮನ್ನು ಸುಟ್ಟು ಬಿಡುತ್ತಿದ್ದಾರಲ್ಲ, ಎಂಥ ಅನ್ಯಾಯವಿದು. ಶಿವಶಿವ, ನೀವೇನು ಅವರ ಬದುಕು ಭಾಗ್ಯಗೆ ಆಸೆ ಮಾಡಿದವರಲ್ಲ, ನೀವು ಅವರು ದ್ರವ್ಯಕ್ಕೆ ಆಸೆ ಮಾಡಿದವರಲ್ಲ. ನಿಮ್ಮ ಅನ್ನವನ್ನು ಉಣ್ಣುತ್ತಾ, ನಿಮ್ಮ ರಾಜ್ಯವನ್ನು ಆಳುತ್ತಾ ಸುಖದಿಂದ ಇದ್ದೇವೆಂದರೆ ಇರಗೊಡದೆ ನಿಮ್ಮನ್ನು ಎಷ್ಟು ಪರಿಯಿಂದ ಕಾಡುತ್ತಿರುವರು. ಹೇ ಮಕ್ಕಳೇ, ನೀವು ಚಿಕ್ಕವರಿರುವಾಗ ನಿಮ್ಮನ್ನು ಪಡೆದವನು ತೀರಿಕೊಂಡನು. ಪರದೇಶಿಗಳಾದ ನಿಮ್ಮನ್ನು ಉಡಿಯಲ್ಲಿ ಕಟ್ಟಿಕೊಂಡು ಹಕ್ಕಿಯಂತೆ ಜೋಪಾನ ಮಾಡಿದನು. ಹೇ ಎನ್ನ ಮೋಹದ ಕೂಸುಗಳೇ, ಈ ನನ್ನ ಹೊಟ್ಟಿಯಿಂದ ಹುಟ್ಟಿ ನೀವು ಯಾವ ಸುಖ ಶಾಂತಿಯನ್ನು ಕಂಡಿರಿ? ಈ ನಿಮ್ಮ ಕಷ್ಟವನ್ನು ನೋಡುವುದಕ್ಕಿಂತ ನನಗೆ ದೇವರು ಮರಣವನ್ನು ಏಕೆ ತರಬಾರದು? ತಾಯಿ, ದುಃಖವನ್ನು ಬಿಡು. ನಿನ್ನ ಪ್ರಲಾಪವನ್ನು ಕಂಡು ನನ್ನ ಹೊಟ್ಟಿಯಲ್ಲಿ ಸಂತಾಪವಾಗುತ್ತಿರುವುದು. ತಾಯಿ, ನಿನ್ನ ಒಂದೇ ಒಂದು ಹನಿ ಕಣ್ಣೀರಿನ ಹನಿಯನ್ನು ಕಂಡರೆ ನನ್ನ ಬ್ರಹ್ಮಮಂಡಲಕ್ಕೆ ಬೆಂಕಿ ಹತ್ತಿದಂತೆ ಆಗುತ್ತಿರುವುದು. ತಾಯಿ ಮುಪ್ಪಿನ ಕಾಲದಲ್ಲಿ ಮಕ್ಕಳನ್ನು ಕಟ್ಟಿಕೊಂಡು ಹಕ್ಕಿ ಹಲುಬಿದಂತೆ ದಿಕ್ಕು ದಿಕ್ಕಿಗೆ ಬಾಯಿ ಬಿಡುವಂತೆ ನಿನ್ನನ್ನು ತಿರುಗಾಡಲಿಕ್ಕೆ ಹತ್ತಿದ ದುರುಳ ಕೌರವರ ಕುತ್ತಿಗೆಯನ್ನು ಎಂದು ಕತ್ತರಿಸುವೆನೋ ಏನು? ಇರಲಿ, ಈಗಂತೂ ದಾರಿಯ ಬಳಲಿಕೆಯಿಂದ ನನ್ನ ತಾಯಿ ಅಣ್ಣ ತಮ್ಮಂದಿರು ನಿದ್ರೆ ಹೊಂದಿದರು. ಇವರೊಡನೆ ನಾನು ಮಲಗಿಕೊಂಡರೆ ಇಲ್ಲೇ ಕೂಡುವುದಾಗದು. ಇದಕ್ಕೆ ತಾಯಿ ಯಾಕೆ ಚಿಂತಿಸುತ್ತಿರುವಿ? ಆ ಮದಾಂಧರಾದ ದುಷ್ಟ ಕೌರವರ ಮುಯ್ಯನ್ನು ಮುಟ್ಟಿಸಲಿಕ್ಕೆ ಮೂರು ಲೋಕದ ಗಾಂಡ ಧನುರ್ಗಾಂಡ ಪುಂಡ ಪ್ರಚಂಡ ಬಿರುದಾಗಲಿಗಳ ಪ್ರಳಯದಂತೆ ನಾನು ಇರಲಾಗಿ. ತಾಯಿ ಅಪ್ಪನೆಯನ್ನು ಕೊಟ್ಟು ನೋಡು, ಆ ಕೊಬ್ಬಿದ ಕುರಿಗಳ ಹಿಂಡಿನಲ್ಲಿ ನಾನು ತೋಳನಂತೆ ಅಬ್ಬರಿಸಿ ಹೊಕ್ಕು, ಅವರ ಗರ್ಭವನ್ನು ಹರಿಯದಿದ್ದರೆ ತಾಯಿ ನಿನ್ನ ಹೊಟ್ಟಿಯಿಂದ ಹುಟ್ಟಿ ಸ್ವಾರ್ಥಕವೇನು? ಸದ್ಯಕ್ಕೆ ದುಃಖವನ್ನು ನುಂಗಿಕೊಂಡು ಸಮಾಧಾನ ವಹಿಸಮ್ಮ ಮಾತೆ. ಮಗನೇ ಭೀಮ, ಈಗ ನಾವು ಎಲ್ಲಿರು ಮತ್ತು ನಮ್ಮನ್ನೆಲ್ಲರನ್ನು ಎತ್ತಿಕೊಂಡು ಎಲ್ಲಿಗೆ ಬಂದಿರುವಿ? ಹೇಳುವಂತವನಾಗು. ಅತ್ತ ಇತ್ತ ಅನ್ನುವುದೇನು? ಇದು ಭಯಂಕರವಾದ ಅರಣ್ಯವು. ಅಗ್ನಿಯಂತೆ ಉರಿಯುತ್ತಿರುವ ಅರಗಿನ ಮಣಿಯೊಳಗಿಂದ ನಿಮ್ಮನ್ನು ಎತ್ತಿಕೊಂಡು ದೈವಗತಿಯಿಂದ ಪಾರಾಗಿ ಬಂದೆನು. ನನಗೆ ಸಾಕು, ಸಾಕಾಗಿ ಹೋಯಿತು. ನಾನು ಕಂಗೆಟ್ಟಿರುವೆವು, ನಾವೆನ್ನೋ ಮಲಗಿಕೊಳ್ಳುತ್ತೇವೆ. ಅಯ್ಯೋ, ನನ್ನ ವೈರಿಗಳಾದ ಕೌರವರು ನಮ್ಮನ್ನು ಅರಗಿನ ಮಣಿಯಲ್ಲಿ ಮಲಗಿಸಿ ಮಧ್ಯರಾತ್ರಿಯಲ್ಲಿ ನಾಲ್ಕು ಕಡೆಯಿಂದ ಭಯಂಕರವಾದ ಬೆಂಕಿಯನ್ನು ಹಚ್ಚಿದರು. ದೈವಗತಿಯಿಂದ ನಾನು ಭೂಮಿಯನ್ನು ಒದೆಯಲು ಭೂದೇವತೆಯು ನನ್ನ ಚೌರ್ಯಕ್ಕೆ ಮೆತ್ತಿ ಇಬ್ಬಾಗವಾಗಿ ಮಾರ್ಗವನ್ನು ಕೊಟ್ಟಳು. ಅದೇ ಮಾರ್ಗದಿಂದ ನಾಲ್ಕು ಮಂದಿ ಅಣ್ಣ ತಮ್ಮಂದಿರನ್ನು ತಾಯಿಯನ್ನು ಎತ್ತಿಕೊಂಡು ಪಾರಾಗಿ ಈ ಭಯಂಕರವಾದ ಅರಣ್ಯವನ್ನು ಸೇರಿದನು. ಅಯ್ಯೋ ಅಯ್ಯ, ನನ್ನ ವೈರಿಗಳಾದ ಕೌರವರ ಎಲವಗಳನ್ನು ಎಂದಿಗೆ ಮುರಿದು ಹಾಕುವೆನೋ ಏನು? ಇರಲಿ, ಈಗಂತೂ ದಾರಿಯ ಬಳಲಿಕೆಯಿಂದ ನನ್ನ ತಾಯಿ ಅಣ್ಣ ತಮ್ಮಂದಿರು ನಿದ್ರೆ ಹೊಂದಿದರು. ಇವರೊಡನೆ ನಾನು ಮಲಗಿಕೊಂಡರೆ ಈ ಅರಣ್ಯದಲ್ಲಿ ರಕ್ಕಸರು ಬಹಳ ಮಂದಿ. ಅವರು ಅಕಸ್ಮಾತಾಗಿ ಬಂದು ನನ್ನ ತಾಯಿ ಅಣ್ಣ ತಮ್ಮಂದಿರನ್ನು ತಿಂದರೆ ಪ್ರಮಾದವಾದಿತು. ಆದ ಕಾರಣ ಇವರು ಹೇಳುವವರೆಗೆ ಬಲು ಜಾಗೃತಿಯಿಂದ ಇಲ್ಲೇ ಕೂಡುವೆನು. ಬರುತ್ತಿರುವುದು ಈ ವಾಸನೆಯು ಮನುಷ್ಯಗೆ ತರಹರಿಸಲಲ್ಲದು. ಮನುಷ್ಯ ದೇಹಗಳ ವಾಸನೆಯು ನನ್ನ ನಾಶಕಕ್ಕೆ ಬರುತ್ತಿರುವುದು. ಎರಡು ದಿನಗಳಿಂದ ನನ್ನ ಹೊಟ್ಟೆಗೆ ಅನ್ನವಿಲ್ಲದೆ ಹಸುವಿನ ಬಾಧೆಯನ್ನು ಸಹಿಸದನಾಗಿದ್ದೇನೆ. ಇಲ್ಲಿ ಸಮೀಪದಲ್ಲಿ ಮನುಷ್ಯರು ಇರಲಿಕ್ಕೇ ಬೇಕು. ನನ್ನ ತಂಗಿಯಾದ ಹೆಡಂಬೆಯನ್ನು ಕರೆದು ಆ ಮನುಷ್ಯ ದೇಹಗಳು ಎಲ್ಲಿರುವ ಶೋಧ ಮಾಡಿ ತರಿಸಿ ಒತ್ತಿ ಹಿಂಡಿ ಬಿಸಿ ಬಿಸಿ ರಕ್ತವನ್ನು ಸರ್ರನೆ ಸೀಟಿ ನನ್ನ ಹಸಿವೆಯನ್ನು ತೀರಿಸಿಕೊಳ್ಳುತ್ತೇನೆ. ಹೇ ತಂಗಿ, ಎಲ್ಲಿರುವಿ? ಬೇಗನೆ ಬರುವಂತವಳಾಗು. ಅಣ್ಣ ಇಲ್ಲೇ ಇರುವೆ, ಯಾಕೆ ಕರೆಯುತ್ತಿರುವಿರಿ? ಮಧ್ಯ ಮದದಿಂದ ನಿದ್ರೆ ಮಾಡುತ್ತಿರುವ ನನ್ನನ್ನು ಈ ಮಧ್ಯ ರಾತ್ರಿಯಲ್ಲಿ ಎಬ್ಬಿಸಿದ ಕಾರಣವೇನು? ಈ ನಮ್ಮ ಅರಣ್ಯದಲ್ಲಿ ನಮ್ಮ ಅಂಜಿಕೆಯಿಂದ ಯಾವ ನರಪ್ರಾಣಿಯು ಎಂದೂ ಹಾಯುವಂತಿಲ್ಲ. ಇಂದು ನನ್ನ ನಾಶಕಕ್ಕೆ ಮನುಷ್ಯ ದೇಹಗಳ ವಾಸನೆಯು ಬರುತ್ತಿರುವುದು. ನಾವು ಮೂರು ನಾಲ್ಕು ದಿವಸಗಳಿಂದ ಆಹಾರವಿಲ್ಲದೆ ಹೊಟ್ಟೆ ಹಸಿದ ಕಾಲದಲ್ಲಿ ಮತ್ತು ಮನುಷ್ಯ ದೇಹಗಳ ಸಿಗದ ಕಾಲದಲ್ಲಿ ನನ್ನ ಪಿತ್ತು ನೆತ್ತಿಗೇರಿದೆ. ಈ ಅರಣ್ಯವನ್ನು ಕಿತ್ತು ಹಾಕಬೇಕೆಂದರೆ ನನ್ನಲ್ಲಿ ಎಳ್ಳಷ್ಟು ಶಕ್ತಿ ಇಲ್ಲ. ಹೆಡಂಬಿಯಾದ ನೀನು ಅವರನ್ನು ಶೋಧ ಮಾಡಿ ಹಿಡಿದುಕೊಂಡು ಬರುವಂತವಳಾಗು. ತಂದ ಕೂಡಲೇ ಅವರ ರಕ್ತ ಮಾಂಸಗಳನ್ನು ಸಂತೋಷದಿಂದ ತಿಂದು ಬಿಡೋಣ. ತಂಗಿ ಬೇಗನೆ ಹೋಗಿ ಬರುವಂತವಳಾಗು. ಆಗ್ರಜ, ಈ ವಾಸನೆಯು ಇದೇ ದಿಕ್ಕಿನಿಂದ ಬರುತ್ತಿರುವುದು. ನಾನು ಈಗಲೇ ಹೋಗುತ್ತೇನೆ. ಓಹೋ, ವಾಸನೆಯು ಇದೇ ದಿಕ್ಕಿನಿಂದ ಬರುತ್ತಿರುವುದು. ಇಲ್ಲಿಯೇ ಸಮೀಪದಲ್ಲಿ ಮನುಷ್ಯರು ಇದ್ದಂತೆ ಕಂಡುಬರುತ್ತದೆ. ಒಬ್ಬನೇ ಇದ್ದಾನು, ಹೆಚ್ಚಿಗೆ ಇರುವರೋ ಏನು? ಒಂದು ವೇಳೆ ಒಬ್ಬರೇ ಇದ್ದರೆ ನನ್ನ ಪಾಲಿಗೆ ಬಂದ ಅರ್ಧ ದೇಹವು ನನ್ನ ಕೋರೆಗಳಿಗೆ ಅರಿದು ಹತ್ತಲಿಕ್ಕೆ ಆಗುವಂತಿಲ್ಲ. ನಿಧಾನ 10-20 ಜನರಿದ್ದರೆ ನನ್ನ ಒಪ್ಪತ್ತಿನ ಹಸಿವಾದರೂ ಅಡಗುತ್ತಿತ್ತು. ಇರಲಿ, ಮೊದಲು ಹುಡುಕುತ್ತೇನೆ. ಓಹೋ, ಇಲ್ಲಿಯೇ ಗಿಡಗಳ ಗುಂಪಿನಲ್ಲಿ ಯಾವನೋ ಒಬ್ಬ ಮನುಷ್ಯನು ಕುಳಿತಿರುವಂತೆ ಕಂಡುಬರುತ್ತದೆ. ಏನು, ಎಂಥ ಭವ್ಯವಾದ ಶರೀರವು! ದೊಡ್ಡ ಬೆಟ್ಟವೇ ಕೂತಂತೆ ಕಂಡುಬರುತ್ತದೆ. ಈ ಒಬ್ಬನ ದೇಹವು ನನಗೆ ಸಾಕಾಗುವಷ್ಟಿದೆ. ಎಂಥ ಶುಭ ದಿವಸವಿದು! ಇದಲ್ಲದೆ ಇವನ ಹತ್ತಿರ ಸಣ್ಣ ಸಣ್ಣ 5 ದೇಹಗಳು ಮಲಗಿರುವವು. ಅಣ್ಣವು ಅಪರಿಮಿತವಾಗಿ ಸಿಕ್ಕಂತಾಯಿತಲ್ಲ. ಒಳ್ಳೆಯದು, ಅಲ್ಲಿಗೆ ಈಗಲೇ ಹೋಗುವೆನು. ಇದೆಲ್ಲ ನಿಜವಾದರೆ ನಾನು ಗೇಣಿಸಿಕೊಂಡ ಬಂದವನನ್ನ ಭಾಗ್ಯವು ಮತ್ತೇನು ಬೇಡುವುದಿಲ್ಲ. ಅಪರಿಮಿತವಾದ ಬಲಶಾಲಿಯಾದ ಈತನ ವಿರಾಟ ರೂಪವನ್ನು ಕಂಡ ಕ್ಷಣವೇ ನನ್ನ ಮನಸ್ಸು ಇವನಲ್ಲಿ ಮೋಹವುಳ್ಳದ್ದಾಗಿದೆ. ಎಂಥ ರೂಪ, ಏನು ಚಲ್ವಿಕೆ, ಎಂಥ ಪ್ರಾಯ, ಏನು ತೇಜಸ್ಸಿನಿಂದ ಕುಳಿತಿರುವನು! ಮಾತಿನಿಂದ ಇವನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡಿ ನೋಡುತ್ತೇನೆ. ಸುಂದರ ಅಂಗನೇ, ನೀನು ಯಾರು? ನಿಮ್ಮ ಹೆಸರೇನು? ನಿಮ್ಮ ದೇಶ ಯಾವುದು? ಈ ಭಯಂಕರವಾದ ನಿರ್ಜನ ಅರಣ್ಯದಲ್ಲಿ ಬರಲಿಕ್ಕೆ ಕಾರಣವೇನು? ಮತ್ತು ಇಲ್ಲಿ ಮಲಗಿರುವವರು ಯಾರು? ಎಲ ಹೆಣ್ಣೆ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಹೇ ಗಂಭೀರ ಪುರುಷನೇ, ಈ ವನದಲ್ಲಿ ಸಂಚಾರ ಮಾಡತಕ್ಕವಳು. ಈ ವನದಲ್ಲಿ ರಕ್ಕಸರ ಹಾವಳಿಯು ಬಹಳ. ಅವರ ಭಯದಿಂದ ಯಾವ ಮನುಷ್ಯರಾದರೂ ಎಂದೆಂದೂ ಇಲ್ಲಿ ಹಾಯ್ದು ಹೋಗುವುದಿಲ್ಲ. ಹೀಗಿದ್ದು ನೀವು ಯಾವ ಭಯವಿಲ್ಲದೆ ಈ ಘೋರಾರಣ್ಯದಲ್ಲಿ ಒಬ್ಬರೇ ಕುಳಿತಿರುವ ತಮ್ಮ ಧೈರ್ಯವನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ನೀವು ಯಾರೆಂಬುವುದನ್ನು ತಿಳಿಸಬೇಕು. ಎಲೈ ಭಂಡರ ಕತಿ, ನಾನು ಯಾರಿದ್ದ ಭಾಗ್ಯವು ನಿನಗೇಕೆ? ನಿಮ್ಮಂತ ಹುಲ್ಲು ರಕ್ತದರ ಕುಲಕಾಟಿಗೆಲ್ಲ ಕುಲದ ಪ್ರಾಯನಾದ ಬಲಭೀಮನ ಮುಂದೆ ನಿಮ್ಮಂತ ರಕ್ತದರ ಕಲಿತನವು ನಡೆಯುವುದೇ? ಶ್ರೀ ದುಷ್ಟ ಧೃತ್ಮಳೆ, ಬೇಗನೆ ಇಲ್ಲಿಂದ ಹೊರಡುವಂಥವಳಾಗು. ಆಹಾ, ಏನು ಮೊದಲಿಗೆ ಈ ಶ್ರೇಷ್ಠ ಪುರುಷನಲ್ಲಿ ನಟ್ಟಂತ ನನ್ನ ಮನಸ್ಸು ಇವನನ್ನು ಬಿಟ್ಟು ಹೋಗುವಂತೆ ಆಗುವಂತಿಲ್ಲ. ಇವನು ಹೇಗೆ ನನ್ನ ಪಟ್ಟದರಸಾದಾನೆಂದು ಎಷ್ಟು ವಿನಯ ತೋರಿಸಿದರೂ ಸಿಟ್ಟಿನಿಂದ ಬೆದರಿಸುತ್ತಿರುವನೇ ಹೊರತು ನನ್ನ ಕಡೆ ನೆದರು ಮಾಡಿ ಸಹ ನೋಡುತ್ತಿಲ್ಲವಲ್ಲ. ಸುಂದರ ಅಂಗನೆ, ನಾನು ಈ ಕಾರಣದಲ್ಲಿ ಭಯಂಕರವಾದ ದಾನವರಿರುವುದು ಹೇಳಿದರೆ ಈ ಮಾನಿನಿಯ ಕೂಡ ಮನಸ್ಸಿನಿಂದ ಮಾತನಾಡುವುದು ಯೋಗ್ಯವು. ನನ್ನ ತನು ಮನವನ್ನು ನಿಮಗೆ ಒಪ್ಪಿಸಿ ನಿಮ್ಮ ಹಿತವನ್ನು ಬಯಸುವಳಾಗಿದ್ದೇನೆ. ನಾನು ರಕ್ಕಸಿ ಎಂದು ಧಿಕ್ಕಾರ ಮಾಡಬೇಡಿರಿ. ನಿಮ್ಮ ಚರಣ ಸೇವೆಯಲ್ಲಿ ಕಾಲಹರಣ ಮಾಡುತ್ತಾ ಇರಬೇಕೆಂಬುದೇ ಈ ತರುಳಿಯ ಮನಸ್ಸು. ತಪ್ಪದೆ ಒಪ್ಪಿಗೆಯನ್ನು ಕೊಟ್ಟು ನನ್ನನ್ನು ಒಪ್ಪಿಕೊಳ್ಳಬೇಕೆಂದು ಅರಿಕೆ ಮಾಡಿಕೊಳ್ಳುತ್ತೇನೆ. ಎಲೆ ಹುಲ್ಲು ರಕ್ಕತಿ, ನೀನು ಅವರೇ ಎಂದು ಸಲಗಿಯಿಂದ ಮಾತಾಡಿದರೆ ಒಪ್ಪುವುದಿಲ್ಲ. ತೆಲೆಯ ಮೇಲೆ ಕೂಡುವಿಯ, ಈ ಕ್ಷಣವೇ ಇಲ್ಲಿಂದ ಹೊರಟು ಹೋದರೆ ನೆಟ್ಟಗಾಗುವುದು, ಇಲ್ಲವಾದರೆ ಮಾನವನ್ನು ಕಳೆದುಕೊಂಡು ಇಲ್ಲಿಂದ ಹೊರಡಬೇಕಾಗುವುದು. ಬೇಗನೆ ಹೊರಡುವಂತವಳಾಗು. ಹೇ ಚೆನ್ನಿಗ ಪುರುಷನೇ, ಪದರನಲ್ಲಿ ತಾನಾಗಿ ಬಂದು ಬಿದ್ದಂತ ಹೆಣ್ಣನ್ನು ನೀವಾಗಿ ಒದ್ದು ಬಿಟ್ಟಂತಾಗುವುದಿಲ್ಲವೇ? ನಿಮ್ಮ ಚರಗಕ್ಕೆರಗುವೆನು. ಕರುಣದಿಂದ ಎನ್ನನ್ನು ಪಾಣಿಗ್ರಹಣ ಮಾಡಿರಿ. ಸುಂದರ ಅಂಗನೇ, ಯಾಕೆ ಬೇಸರ ಮಾಡುತ್ತಿರುವಿರಿ? ನಿಮ್ಮ ಸರಿ ಪ್ರಾಯದವಳಲ್ಲವೆಂದು ಜರಿಯುತ್ತಿರುವಿರ? ಹೊರಳಿ ಚೆನ್ನಾಗಿ ನೋಡಿರಿ, ನನಗೆ 16 ವರ್ಷಗಳು ನಡೆಯುತ್ತಿರುವವು. ಇಲ್ಲವೇ ನನ್ನ ರೂಪಕ್ಕೆ ಒಲೆನೆನ್ನುವಿರ? ಹಾಗಿದ್ದರೆ ನಿಮ್ಮ ಮನಸ್ಸಿಗೆ ಆಹ್ಲಾದಕರವಾದ ರೂಪವನ್ನು ಧರಿಸಿ ಬರುತ್ತೇನೆ ನೋಡು. ಈ ಪಿಶಾಚಿಯು ನನ್ನನ್ನು ಬಿಡುವಂತೆ ಕಾಣುವುದಿಲ್ಲ. ಮೇಲಾಗಿ ನಾನು ಅಣ್ಣನ ಆಜ್ಞೆಯಂತೆ ಇರುವೆನು. ಅವನ ಮಾತನ್ನು ಮೀರಿ ಯಾವ ಕೆಲಸಗಳನ್ನಾದರೂ ಮಾಡುವಂತಿಲ್ಲ. ಪ್ರಿಯಕರ ನೋಡು, ನಿನ್ನ ರೂಪಕ್ಕೆ ಸರಿಯಾಗಿ ಆಗುವಂತಹ ಚೆನ್ನಿಗ ರೂಪತಿಯಾಗಿರುವೆನು. ನೋಡು ಪ್ರಿಯಕರ ನೋಡು. ಎಲೈ ಮೂಡ ಸ್ತ್ರೀಯಳೆ, ಸುಡುಗಾಡಿನಲ್ಲಿ ಕಾಗೆಯ ಉಪದ್ರವಂತೆ ಈ ಕಾಡಿನಲ್ಲಿ ಬಂದು ನನ್ನನ್ನು ಯಾಕೆ ಪೀಡಿಸುತ್ತಿರುವಿ? ದುಷ್ಟ ವೈರಿಗಳಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವ ಅರಣ್ಯ ಮಾತಿಯಾಗಿ ಕಂಗೆಟ್ಟು ಬಳಲುತ್ತಿರುವ ನಾನು, ನನ್ನ ಚಲವಿಕೆಯನ್ನು ನೋಡು, ನನ್ನ ವಯಸ್ಸನ್ನು ನೋಡು, ನನ್ನ ವಯ್ಯಾರವನ್ನು ನೋಡೆಂದು ಅಳುವವರ ಮುಂದೆ ಅಣುಗಿಸಿದಂತೆ ಚಕ್ಕಂಬರದಿಂದ ಚಲ್ಲೋಟವನ್ನು ನಡೆಸಿರುತ್ತಿ. ಚಟ್ಟನೆ ಇಲ್ಲಿಂದ ಹೊರಟು ಹೋದರೆ ನೆಟ್ಟಗಾಯಿತು, ಇಲ್ಲವಾದರೆ ದುಷ್ಟಳಾದ ನಿನ್ನನ್ನು ಹೆಡಬುರಿಗೆಯನ್ನು ಕಟ್ಟಿಬಿಡುವೆನು. ಬೇಡ, ನೀನು ಹೆಣ್ಣು ರಕ್ಕಸಿ, ನಿನ್ನನ್ನು ಗಾಸಿ ಮಾಡಿದರೆ ದೋಷವಾಗುವುದು. ಸುಮ್ಮನೆ ನಿನ್ನ ಬಂಧುದಾರಿಯನ್ನು ಹಿಡಿದು ಹೊರಡುವಂಥವಳಾಗು. ಹೇ ಎನ್ನ ಪ್ರಾಣದೊಲ್ಲಭನೆ, ನಿನ್ನ ಮೇಲೆ ಅನ್ಯಾಯ ಮಾಡುವುದಿಲ್ಲವೆಂದು ನೀನೇ ಗತಿಯೆಂದು ನೀನೇ ಪತಿಯೆಂದು ಬಂದಿರುವ ನನ್ನನ್ನು ಚೆನ್ನಾಗಿ ನೋಡಿರಿ. ನೀನು ನನ್ನ ಪಾಲಿನ ದೇವರೆಂದು ತಿಳಿದು ನಿಮ್ಮ ಸೇವೆಯನ್ನು ಮಾಡುತ್ತಾ ಇರುವೆನು. ಸಣ್ಣ ಹುಡುಗಿ ಇದಕ್ಕೆ ಜ್ಞಾನವಿಲ್ಲವೆಂದು ಜರಿಯುತ್ತಿರುವಿರ, ಆದರೆ ಮಾಡುತ್ತಿರುವಿರ. ನಾನು ಬುದ್ಧಿಶಾಲಿಯಾಗಿರುವೆನು. ಸಿದ್ಧ ಮಾಡಿ ಮುಂದೆ ಇಟ್ಟಂಥ ಎಡೆಯನ್ನು ಬಿಟ್ಟು ಹೋಗುವುದು ಬುದ್ಧಿವಂತರ ಲಕ್ಷಣವಲ್ಲ. ಇಲ್ಲವೇ ರಾಜ್ಯಮಂಡಲದಲ್ಲಿ ಇರುವೆನು. ಯಾರೋ ವೇಷಾಸ್ತ್ರಿ ಇರಬಹುದೆಂದು ನಿಮ್ಮ ಮನಸ್ಸಿನಲ್ಲಿ ಸಂಶಯವಿದ್ದರೆ, ನಾನು ಈ ವನಕ್ಕೆ ಅಧಿಪತಿಯಾದ ರಾಕ್ಷಸರಾಜನ ಹೊಟ್ಟೆಯಲ್ಲಿ ಹುಟ್ಟಿರುವೆನು. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಸಂಶಯವಿದ್ದರೆ ಕೇಳಬಹುದು. ನನ್ನೆದುರಿಗೆ ನಿಲ್ಲಬೇಡ. ನಡೆ, ನಿನ್ನ ಕುಲ ಗೊತ್ತು. ಅದೇ ಸುಮ್ಮನೆ ಹೋಗೆಂದು ಹೇಳಿದರೆ ಇಲ್ಲದ ಬಡಿವಾರವನ್ನು ಕೊತ್ತತ್ತಿರುವಿ. ಹೋಗು ಇಲ್ಲಿಂದ, ಬೇಗನೆ ಹೋಗು. ಮಾನವನ್ನು ಮಾರಿಸಿಕೊಂಡು ಸ್ವಾನನಂತೆ ಹೋಗುವುದು ಉಚಿತವಲ್ಲ. ಅಯ್ಯೋ, ಏನು ಮಾಡಲಿ? ನಾನು ಎಷ್ಟು ಪರಿಯಿಂದ ಅಂಗಲಾಚಿ ಕೇಳಿಕೊಂಡರೂ ಕಳ್ಳರಕ್ಕಸಿಯೇ ನಿನ್ನನ್ನು ಸೀಳಿ ಹಾಕುವೆನೆಂದು ಕಾಳಗನಂತೆ ಹೀಯಾಳಿಸುತ್ತಿರುವೆನು ಹೊರತು, ಕನ್ಯೆಯಾದ ನನ್ನನ್ನು ಒಮ್ಮೆಯಾದರೂ ಉಲ್ಲಾಸದಿಂದ ನೋಡಲಲ್ಲನು. ಹೇಗೆ ಮಾಡಲಿ? ಕಾಮಬಾಧೆಯಿಂದ ಕೋಮಲಾಂಗನನ್ನೇ ನೆನೆಸುತ್ತಿರುವ ನನ್ನ ಮನಸ್ಸು, ಈ ಕೋಮಲಾಂಗನ ಪ್ರೇಮವು ನನ್ನ ಮೇಲೆ ಕೂಡಲಿಕ್ಕೆ ಯಾವ ಸಾಹಸವನ್ನು ಮಾಡಲಿ? ಯಾರಿಗೆ ಹೇಳಿಕೊಳ್ಳಲಿ? ಒಳ್ಳೆಯದು, ಇವನ ಹತ್ತಿರ ಮಲಗಿರುವವರು ಏಳುವವರೆಗೆ ಮುರಹರಣ ಸ್ತೋತ್ರ ಮಾಡುತ್ತಾ ಸಮಾಧಾನವಾಗಿದ್ದು, ಅವರು ಎದ್ದ ಕೂಡಲೇ ಜಿದ್ದು ಹಿಡಿದಿರುವ ಈ ಮುದ್ದು ಮೂರ್ತಿಯನ್ನು ತಿದ್ದಿರೆಂದು ಅವರ ಪಾದಕ್ಕೆರಗಿ ಬೇಡಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ನಾನು ಇಲ್ಲಿಯೇ ಕೂಡಿರುತ್ತೇನೆ. ನನ್ನ ತಂಗಿಯಾದ ಹೆಡಂಬಿಯು ಯಾತ್ತ ಹೋದಳು, ಯಾಕೆ ಬರಲಿಲ್ಲ? ಆಕೆಗೆ ಮನುಷ್ಯ ದೇಹಗಳು ಸಿಗಲಿಲ್ಲವೋ ಏನೋ. ಓಹೋ, ಇಲ್ಲವೇ ಎಲ್ಲವನ್ನು ತಾನೇ ತಿಂದು ಬಿಟ್ಟಳು. ಯಾಕೆ ಬರಲಿಲ್ಲ? ಒಳ್ಳೆಯದು, ಈ ಕ್ಷಣವೇ ಹೋಗಿ ಆ ಭೇಟಿ ಎಲ್ಲಿರುವವು ಶೋಧ ಮಾಡಿ ಅವರ ಸ್ವಾದಿಷ್ಟವಾದ ಮೆದಸನ್ನು ತಿಂದು ರಕ್ತವನ್ನು ಸರ್ರನೆ ಸೀಟಿ ಡರ್ರನೆ ಡರಿಕೆ ಹೊಡೆಯುತ್ತಾ ಕುಣಿದಾಡುವನು. ಈ ಕ್ಷಣವೇ ಹೋಗುತ್ತೇನೆ. ಓಹೋ, ಈ ಮಾಟಗಾರತಿಯು ಕಾಮಾತುರಳಾಗಿ ನರಕುರಿಗಳ ಪ್ರೇಮ ಬಯಸಿ ನಿಂತಿರುವಳು. ಇರಲಿ, ಅವಳು ನನ್ನನ್ನು ಈ ಕೆಟ್ಟ ಸ್ಥಿತಿಯಲ್ಲಿ ಬಿಟ್ಟು ಆ ಮೂರ್ಖನ ಕೂಡ ನಿಂತಿರುವಳು. ಅವಳಿಗೆ ಕಾಮವು ನೆತ್ತಿಗೇರಿರುವುದು. ಆಗಲಿ, ಮೊದಲು ಆ ಮೋಡ ನರನನ್ನು ತಿಂದು ಅವರ ವಂಶವನ್ನು ನಾಶ ಮಾಡಿ ಆಮೇಲೆ ನನ್ನ ತಂಗಿಯನ್ನು ಹಾದಿಗೆ ತರುವೆನು. ಎಳೈ ನೀಚ, ದೂರು ನಿಲ್ಲು. ನಾನು ಯಾರೆಂಬ ಸಾರವನ್ನರಿಯದೆ ನಿನ್ನ ಪೌರಿತವನ್ನು ಮೆರೆಯೇರಿಸಲಿಕ್ಕೆ ಬಂದಿರುವಿಯಾ? ಎಲೈ ಮದಾಂಧನ ಕೃತ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗುವಂತವನಾಗು. ಎಲೆ ಹೀನ ಮಾನವನೇ, ಸ್ವಾನವು ದೊಡ್ಡದಾದರೆ ಆನೆಯ ಸಮಾನವಾದಿತೆ. ಆನೆಯಂತಿರುವ ನನ್ನ ಮುಂದೆ ನಿನ್ನ ಜಾಣತನವು ನಡೆಯುವುದೇ ಮೂರ್ಖ. ದಿಟ್ಟ ರಕ್ತಸರು ಭೇಟಿಯಾದರೆ ಪುಕ್ಕ ಮಾನವರು ದಿಕ್ಕಾಪಾಲಾಗುವರು. ನೀನು ಎಷ್ಟು ಮಾತಾಡಿದವನು, ಬೇಗನೆ ಯುದ್ಧಕ್ಕೆ ಸಿದ್ಧನಾಗುವಂತಿರೂಪದ ನಿಜಾತ್ತಲನೆ. ಮದದಿಂದ ಬದಿಯಲಿಕ್ಕೆ ಎತ್ತಿದ ನಿನ್ನ ಕಾಲು ಕೀಲುಗಳನ್ನು ಕಿತ್ತು ಬಿಡುತ್ತೇನೆ. ದಿಕ್ಕೇಡಿಗಳಾದ ಪುಕ್ಕ ಮಾನವರನ್ನು ತಿಕ್ಕಿ ಮುಕ್ಕಿದಂತೆ ಮಹಾಶಕ್ತಿಯಾದ ನಾನು ಯಾರೆಂಬುದು ಲಕ್ಷವಿಲ್ಲದೆ ಬಂದು ನನ್ನ ತೆಕ್ಕೆಯಲ್ಲಿ ಸಿಕ್ಕಿರುವ ನಿನ್ನ ಪುಕ್ಕಿಲುಗಳನ್ನು ಮುರಿದು ಬಿಡುವೆನು. ಯುದ್ಧಕ್ಕೆ ಸಿದ್ಧ ನಾವು. ಈ ರಕ್ಕಸರ ಕುಲಕೋಟಿಗಳಲ್ಲಿ ನಾನು ಯಾರೆಂಬುದು ಲಕ್ಷ್ಯವಿಲ್ಲದೆ ನನ್ನನ್ನು ಶಿಕ್ಷಿಸುವೆನೆಂದು ಅಪೇಕ್ಷಿಸುವ ನಿನ್ನ ಅಂಗವನ್ನು ಈ ಕ್ಷಣವೇ ನುಂಗಿ ಈಗಲೇ ಬೇಗನೆ ಯುದ್ಧಕ್ಕೆ ಸಿದ್ಧವಂತ ನಾವು. ಚಂದ್ರಧಾರಣಿಗೆ ಯಾ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ದೊಡ್ಡಾಟ, ಮಹಾಭಾರತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಖಾನಾಪುರ ತಾಲೂಕು ಕುರುವಿನಕೊಪ್ಪದ ದೇವೇಂದ್ರ ಧರ್ಮಗೌಡ ಪಾಟೀಲ್ ಮತ್ತು ಮೇಳದವರು. ಇಷ್ಟಾನೋ ಇಷ್ಟಾನೋ ನೀ ನಂಗೆ ಇಷ್ಟಾನೋ. ಹಾ, ನಿಮಗ ಇಷ್ಟವಾದ ಹಾಡನ್ನ ಕೇಳಬೇಕೇನು? ಹೌದು ಹೌದು ಹೌದು. ನಮಗ ಸಂದೇಶ ಕಳುಹಿಸ್ರಿ, ಅಂದ್ರ SMS ಕಳುಹಿಸ್ರಿ. SMS ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕ ನೀವು ಸಂದೇಶ ಕಳುಹಿಸಲು ಮಾಡಬೇಕಾದದ್ದು ಇಷ್ಟು. ಏನಂದ್ರ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನೀವು ಗೀತೆಯನ್ನ ಕೇಳಬೇಕಾಗಿದ್ರ ಮೊದಲಿಗೆ AIRDWD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡ್ರಿ. FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡದ ವಿವಿಧ ಭಾರತಿ ಕೇಂದ್ರದಿಂದ ಗೀತೆಯನ್ನ ಕೇಳಬೇಕಾಗಿದ್ರ FM DWD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡ್ರಿ. ಆಮೇಲೆ ನಿಮಗೆ ಇಷ್ಟವಾದ ಗೀತೆಯ ಚಲನಚಿತ್ರದ ಹೆಸರನ್ನ ಟೈಪ್ ಮಾಡ್ರಿ, ಸ್ಪೇಸ್ ಕೊಡ್ರಿ. ನಂತರ ಹಾಡಿನ ಮೊದಲ ಸಾಲಿನ ಮೊದಲ ಶಬ್ದವನ್ನ ಟೈಪ್ ಮಾಡ್ರಿ, ಸ್ಪೇಸ್ ಕೊಡ್ರಿ. ಆಮೇಲೆ ನಿಮ್ಮ ಊರು ಮತ್ತ ಅಪೇಕ್ಷೆ ಪಟ್ಟವರ ಹೆಸರುಗಳನ್ನ ಟೈಪ್ ಮಾಡಿ 5301 ಈ ನಂಬರಿಗೆ ಕಳುಹಿಸ್ರಿ. ನಮ್ಮ ನಂಬರ್ ಮತ್ತೊಮ್ಮೆ ಕೇಳಿ, 503010. ಏನಿಲ್ಲ, SMS ಮಾಡಿ ಗೀತೆ ಕೇಳಿ. ಆತ್ಮೀಯ ಕೇಳುಗರೆ, SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50. ನಾನು ಡಾಕ್ಟರ್ ಅನುಷಾ ಭಂಡಾರ್ಕರ್, ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯದ ಮಧುಮೇಹ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಧುಮೇಹ ತಥ್ಯ ಮಿಥ್ಯ ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿದ್ದೇನೆ. ಡಯಾಬಿಟಿಕ್ ಫ್ರೆಂಡ್ಲಿ ಎಂದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸಕ್ಕರೆ ರಹಿತ ಖಾದ್ಯ ತಿನಿಸುಗಳನ್ನು ಮಧುಮೇಹಿಗಳು ತಿನ್ನಬಹುದೇ? ಇವುಗಳು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಸುರಕ್ಷಿತ? ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಸರು ಮಾಡುತ್ತಿರುವ ವಿಷಯ ಡಯಾಬಿಟಿಸ್ ರಿವರ್ಸಲ್, ಎಂದರೆ ಮಧುಮೇಹವನ್ನು ಯಾವುದೇ ಚಿಕಿತ್ಸೆ ಇಲ್ಲದೆ ಸಂಪೂರ್ಣವಾಗಿ ಗುಣಪಡಿಸುವುದು. ಇದು ಎಷ್ಟರ ಮಟ್ಟಿಗೆ ಸತ್ಯ? ಇವೇ ಮೊದಲಾದ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರ ನೀಡಲಿದ್ದೇನೆ. ದೂರವಾಣಿ ಸಂಖ್ಯೆಗಳು 244-3414